ಉತ್ಪಾದನೆ ಮಾಡ್ತೀವಿ ಸರ್. ಈಗ ಶೇಂಗಾ ಬೆಳೆಯಲ್ಲೆಲ್ಲ ಸಾಕಷ್ಟು ಅಕ್ಕಡೆ ಬೆಳೆಗಳು ಬೆಳಿತಾರೆ ಹೆಣ್ಮಕ್ಳು, ಊಟಕ್ಕೆಲ್ಲ ಸಾರಿನ ಕಾಳೆಲ್ಲ ಬೇಕಾಗುತ್ತೆ ಅಂತಂದು. ನೀವೇನೇನು ಅಕ್ಕಡೆ ಬೆಳೆಗಳು ಬೆಳಿತೀರಮ್ಮ? ನಾವು ತೊಗರಿ, ಅಲಸಂದಿ, ಹೆಸರು, ಸಣ್ಣ ಹೆಸರು ಎಲ್ಲ ಹಾಕಿ ಬೆಳಿತೀವಿ ಸರ್. ನಮ್ಗೆ ಮತ್ತೆ ಸಾರಿನ ಅನುಕೂಲ ಅದೇ ಸರ್ ನಮ್ಗೆ. ನಾವೇನ್ ಜಾಸ್ತಿ ತರಕಾರಿ ಒಂದ್ ಸ್ವಲ್ಪ ತಗೊಂಬರ್ತೀವಿ ಅಷ್ಟೇನೆ, ಇದು ಎಲ್ಲ ಸಾರಿನ ಕಾಳು ನಾವು ಬೆಳೆದಿದ್ದೆ ಸಹ ಊಟ ಮಾಡೋದು. ನಾವೇನು ಮಾರಕ್ಕೆ ಜಾಸ್ತಿ ಆದ್ರೆ ಸರ್ ನಮ್ಗೆ ಮತ್ತೆ ಸಾರಿನ ಅನುಕೂಲ ಅದೇ ಸರ್ ನಮ್ಗೆ. ನಾವೇನ್ ಜಾಸ್ತಿ ತರಕಾರಿ ಒಂದ್ ಸ್ವಲ್ಪ ತಗೊಂಬರ್ತೀವಿ ಅಷ್ಟೇನೆ, ಇದು ಎಲ್ಲ ಸಾರಿನ ಕಾಳು ನಾವು ಬೆಳೆದಿದ್ದೆ ಸಹ ಊಟ ಮಾಡೋದು. ನಾವೇನು ಮಾರಕ್ಕೆ ಜಾಸ್ತಿ ಆದ್ರೆ ಹೋಗ್ತೀವಿ ಸರ್, ಕಡಿಮೆ ಆದ್ರೆ ನಮಗೆ ಸರಿಯಾಗಾದ್ರೆ ಇನ್ನೇನು ನಾವು ಮಾರಕ್ಕೆ ಹೋಗಲ್ಲ ಸರ್. ಈಗ ಸಾಕಷ್ಟು ಜನ ರೈತರು ಬರೇ ಶೇಂಗಾ ಹಾಕಿ, ಇದು ಎಲ್ಲ ಸಾರಿನ ಕಾಳು ನಾವು ಬೆಳೆದಿದ್ದೆ ಸಹ ಊಟ ಮಾಡೋದು. ನಾವೇನು ಮಾರಕ್ಕೆ ಜಾಸ್ತಿ ಆದ್ರೆ ಹೋಗ್ತೀವಿ ಸರ್, ಕಡಿಮೆ ಆದ್ರೆ ನಮಗೆ ಸರಿಯಾಗಾದ್ರೆ ಇನ್ನೇನು ನಾವು ಮಾರಕ್ಕೆ ಹೋಗಲ್ಲ ಸರ್. ಈಗ ಸಾಕಷ್ಟು ಜನ ರೈತರು ಬರೇ ಶೇಂಗಾ ಹಾಕ್ಬಿಡ್ತಾರೆ, ಅಕ್ಕಡೆ ಬೆಳೆಗಳು ಹಾಕೋದ್ರಿಲ್ಲ. ಈ ಅಕ್ಕಡೆ ಬೆಳೆ ಬೆಳೆಯೋದ್ರಿಂದ ನೀವು ಹೇಳ್ದಂಗೆ ಸಾರಿಗೂ ಅದಕ್ಕೆಲ್ಲ ಸಾಕಷ್ಟು ಅನುಕೂಲ ಆಗುತ್ತೆ ಹೆಣ್ಮಕ್ಳಿಗೆ ಅಂತ.